ಯಾವುದೇ ಒಂದು ಬೆಳೆಯನ್ನು ಬೆಳೆಯಬೇಕಾದರೆ ರೈತರು ಎರಡು ವಿಷಯಗಳ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಮೊದಲನೆಯದಾಗಿ ರೈತರು ಯಾವ ಬೆಳೆಯನ್ನು ಬೆಳೆಯಬೇಕನ್ಕೊಂಡಿದ್ದಾರೆ ಅದರಲ್ಲಿ ಲಭ್ಯವಿರತಕ್ಕಂತಹ ಹೆಚ್ಚಿನ ಇಳುವರಿ ಕೊಡತಕ್ಕಂತಹ ತಳಿ ಯಾವುದು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರು ಬೇರೆ ಬೇರೆ ರೈತರಾಗ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕನ್ಕೊಂಡಿದ್ದಾರೆ ಅದರಲ್ಲಿ ಹೆಚ್ಚಿನ ಇಳುವರಿ ಕೊಡತಕ್ಕಂಥ ತಳಿಗಳು ಯಾವುವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಒಂದನೆಯದು. ಎರಡನೆಯದು, ಅವರು ಪ್ರಾಮುಖ್ಯತೆ ಕೊಡೋದು ಒಂದು ಯಾವುದೇ ಒಂದು ಬೆಳೆಯನ್ನು ಬೆಳೆಯಬೇಕಾದಲ್ಲಿ ಅವರು ಬೆಳೆದಿರತಕ್ಕಂತಹ ಬೆಳೆಗೆ ಬರತಕ್ಕಂತಹ ರೋಗಗಳು ಮತ್ತು ಕೀಟಗಳನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು, ಅವುಗಳಿಗೆ ಯಾವ ಔಷಧಿಯನ್ನು ಸಿಂಪರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲ ರೈತರು ಈ ಎರಡು ವಿಷಯಗಳ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದರೆ ನಾವು ಒಂದು ಬೆಳೆಯನ್ನು ಬೆಳೆಯಬೇಕಾದರೆ ವೈಜ್ಞಾನಿಕವಾಗಿ ಅದು ಈ ಎರಡು ಅಂಶಗಳ ಮೇಲೆ ಆಧಾರವಾಗಿರದೆ ಭಾಳಷ್ಟು ವಿಷಯಗಳ ಮೇಲೆ ಅವಲಂಬಿತವಾಗಿರ್ತದೆ. ಅದನ್ನು ಆ ಬೇಸಾಯ ಕ್ರಮಗಳು ಯಾವುವು ಅನ್ನೋದನ್ನು ನಾನು ನಿಮಗೆ ಇಂದಿನ ದಿವಸ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೊಟ್ಟ ಮೊದಲನೇದಾಗಿ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೆಯಬೇಕಾದರೆ ಇರತಕ್ಕಂತಹ ಜಮೀನನ್ನು ಎಲ್ಲ ರೈತರು ಉಳುಮೆ ಮಾಡ್ತಾರೆ. ಅದು ಒಂದು ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಮಾಡಬೇಕಾದಂಥ ಕರ್ತವ್ಯ. ನಾವೇನು ಯಾವುದೇ ಒಂದು ಬೆಳೆಯನ್ನು ಬೆಳೆದ ನಂತರ ಆ ಬೆಳೆಯನ್ನು ಕಟಾವು ಮಾಡಿದ ನಂತರ ಮಾಗಿ ಉಳುಮೆ ಏನು ಮಾಡ್ತೀವಿ ಬೇಸಿಗೆಯಲ್ಲಿ ಅದನ್ನು ಮಾಡಬೇಕು. ಅದು ಮೊಟ್ಟ ಮೊದಲನೆಯ ಒಂದು ಸ್ಟೆಪ್ ಅಂತಲೇ ಹೇಳ್ಬೋದು ಕೃಷಿಯಲ್ಲಿ. ಎರಡನೇದು ಏನು ಮಾಡ್ತೀವಿ ಅಂದರೆ, ಇಲ್ಲಿ ರೈತರು ಯಾವುದು ಮಾಡಲ್ಲ ಅಂತಂದರೆ ನಾವು ಬೆಳೆಯನ್ನು ಬೆಳೆಯತಕ್ಕಂತಹ ಜಮೀನಿನ ಮಣ್ಣು ಪರೀಕ್ಷೆ ಯಾರು ನಾವು ಮಾಡಿಸೋದಿಲ್ಲ. ಯಾಕಂದರೆ ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದರೆ ಮಣ್ಣಿನಲ್ಲಿ ನಾವು ಏನು ಬೆಳೀತಿದ್ದೀವಿ, ಆ ಮಣ್ಣಿನಲ್ಲಿ ಏನಿದೆ, ಆ ಮಣ್ಣು ಬೆಳೆ ಬೆಳೆಯಲಿಕ್ಕೆ ಯೋಗ್ಯವಾಗಿದೆಯೇ ಇಲ್ಲವೇ, ಆ ಒಂದು ಪರೀಕ್ಷೆಯನ್ನು ಯಾರು ಮಾಡೋದಿಲ್ಲ. ಅದು ಒಂದು ಬಹಳ ಪ್ರಾಮುಖ್ಯತೆ ವಹಿಸ್ತದೆ. ಯಾಕಂದರೆ ಮಣ್ಣು ಒಂದು ವೇಳೆ ಅಥವಾ ಜಮೀನು ಬೆಳೆಯತಕ್ಕಂಥ ಭೂಮಿ ಸವುಳಿನಿಂದ ಕೂಡಿದರೆ, ಕರ್ಲಿನಿಂದ ಕೂಡಿದರೆ, ಬೆಳೆಗಳ ಬೆಳವಣಿಗೆ ಮೇಲೆ ಕುಂಠಿತವಾಗಿ, ಬೆಳೆಗಳ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಬೀರಿ ಬೆಳೆಗಳ ಇಳುವರಿಯನ್ನು ಅದು ಕಡಿಮೆ ಮಾಡ್ತದೆ. ಇದು ನಾವು ಬೆಳೆಯತಕ್ಕಂಥ ಭೂಮಿ ಸರಿಯಾಗಿ ಇದೆಯೇ ಇಲ್ಲವೇ ಅನ್ನೋದನ್ನು ನಾವು ನೋಡಬೇಕಾದ್ರೆ ಒಂದು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಎರಡನೇದಾಗಿ ನಾವು ಏನು ನೀರು ಕೊಡ್ತೀವಿ, ಮಳೆಯಾಶ್ರಿತ ಬೆಳೆಯಾದಾಗ ಇದರ ಒಂದು ಪ್ರಶ್ನೆ ಬರಲ್ಲ ನೀರಿನ ಪರೀಕ್ಷೆ. ಎಲ್ಲಿ ನಮ್ಮಲ್ಲಿ ಒಂದು ಬೋರ್ಗಳನ್ನು ಹಾಕಿಸಿ ಏನು ಭೂಮಿಯ ಅಂತರ್ಜಲವನ್ನು ಉಪಯೋಗಿಸಿ ನಾವು ಬೆಳೆಗಳನ್ನು ಬೆಳೆಯತಕ್ಕಂತಹ ಸಂದರ್ಭಗಳಲ್ಲಿ ನೀರನ್ನು ಸಹಿತ ನಾವು ಪರೀಕ್ಷೆ ಮಾಡಿಸೋದು ಭಾಳ ಉತ್ತಮ. ಇಲ್ಲ ಅಂದರೆ ಅದರದ್ದು ಸಹಿತ ಅದು ಮಣ್ಣಿನ ಆರೋಗ್ಯದ ಮೇಲೆ ಮತ್ತು ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಇದಕ್ಕೆ ಇಲ್ಲಿ ಒಂದು ಚಿಕ್ಕ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನಲ್ಲಿ ಏನು ಬೆಳೀತಾ ಇದ್ದಾರೆ ರೈತರು, ಅಲ್ಲಿ ಸುಮಾರು ಏನು ಭೂಮಿಯ ಅಂತರ್ಜಲವನ್ನು ಉಪಯೋಗಿಸಿ ಬೆಳೆಯತಕ್ಕಂತಹ ನೀರು ಏನಿದೆ, 70% ಭೂಮಿಯ ಅಂತರ್ಜಲ ಮಟ್ಟದ ನೀರು ಕರ್ಲಿನಿಂದ ಕೂಡಿದೆ. ಅಂದರೆ ಅಲ್ಲಿ ಆ ನೀರಿನ ರೆಸಿಡ್ಯುಯಲ್ ಸೋಡಿಯಂ ಕಾರ್ಬೊನೇಟ್ ಅಂತ ಹೇಳ್ತೀವಿ, RSC ರೆಸಿಡ್ಯುಯಲ್ ಸೋಡಿಯಂ ಕಾರ್ಬೊನೇಟ್, ಅದು ಮತ್ತು ನೀರಿನ pH ಅಂದರೆ ನೀರಿನ ರಸಸಾರ ಎರಡು ಜಾಸ್ತಿ ಇರುತ್ತೆ. ಅಂತಹ ಸಮಯದಲ್ಲಿ ಏನಾಗುತ್ತಂದರೆ ಮಣ್ಣಿನ ಗುಣಧರ್ಮಗಳು ಕೆಡ್ತದೆ. ಅಲ್ಲಿ ಮಣ್ಣಿನ ಭೌತಿಕ, ರಾಸಾಯನಿಕ, ಜೈವಿಕ ಗುಣಧರ್ಮಗಳು ಕೆಟ್ಟು ಬೆಳೆಗಳ ಬೆಳವಣಿಗೆ ಕುಂಠಿತವಾಗ್ತದೆ. ಈ ನಿಟ್ಟಿನಲ್ಲಿ ನಾವು ನೀರನ್ನು ಸಹಿತ ಪರೀಕ್ಷೆ ಮಾಡಿಸ್ಬೇಕು. ಒಂದು ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ. ಮಣ್ಣು ಪರೀಕ್ಷೆ ಅದು ಸವುಳು ಮತ್ತು ಕರ್ಲು ಇದೆಯೋ ಇಲ್ಲವೋ ಅನ್ನುವುದರ ಜೊತೆಗೆ ನಾವು ಏನು ಬೆಳೆಗಳಿಗೆ ಕೊಡತಕ್ಕಂತಹ ಪೋಷಕಾಂಶಗಳು ಅಂದರೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಶಿಫಾರಸು ಮಾಡಿದಂತಹ ಪೋಷಕಾಂಶಗಳನ್ನು ಕೊಡಬೇಕಾದರೆ ಪೋಷಕಾಂಶಗಳನ್ನು ಯಾವ ಪ್ರಮಾಣದಲ್ಲಿ ಬೆಳೆಗಳಿಗೆ ಕೊಡಬೇಕು ಅನ್ನುವುದು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಿಂತಿರ್ತದೆ. ಈಗ ನಾವು ಬೆಳೆಯತಕ್ಕಂಥ ಜಮೀನಿನಲ್ಲಿ ಸಾರಜನಕದ ಕೊರತೆ ಇದ್ದರೆ ನಾವು ಬೆಳೆಗೆ ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕವನ್ನು ಕೊಡಬೇಕಾಗುತ್ತೆ. ಹಾಗೆ ರಂಜಕ ಆಗ್ಬೋದು, ಪೊಟ್ಯಾಶ್ ಆಗ್ಬೋದು, ನಾವು ಏನು ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸ್ತೇವೆ ಅವು ಯಾವ ಪ್ರಮಾಣದಲ್ಲಿ ಕೊಡಬೇಕನ್ನೋದು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಿಂತಿರ್ತದೆ. ಇದನ್ನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನವರು ಯಾವ ಆಧಾರದ ಮೇಲೆ ಶಿಫಾರಸು ಮಾಡಿರ್ತಾರೆ ಅಂದರೆ ವಿವಿಧ ಬೆಳೆಗಳಿಗೆ ವಿವಿಧ ಪೋಷಕಾಂಶಗಳ ಪ್ರಮಾಣವನ್ನು ಕೃಷಿ ವಿಶ್ವವಿದ್ಯಾಲಯಗಳು ಶಿಫಾರಸು ಮಾಡಿರ್ತದೆ. ಇದು ಆ ಒಂದು ಬೆಳೆಯನ್ನು ಬೆಳೆಯತಕ್ಕಂಥ ಜಮೀನು ಎಲ್ಲ ಪೋಷಕಾಂಶಗಳ ಪ್ರಮಾಣದಲ್ಲಿ ಮಧ್ಯಮ ವರ್ಗದಲ್ಲಿ ಮೀಡಿಯಂ ರೇಂಜ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಇದೆ ಅಂತ ತಿಳ್ಕೊಂಡು ಅದರ ಆಧಾರದ ಮೇಲೆ ವಿವಿಧ ಬೆಳೆಗಳಿಗೆ ಪೋಷಕಾಂಶಗಳನ್ನು ಶಿಫಾರಸು ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಸಹಿತ ನಾವು ಒಂದು ಮಣ್ಣು ಸೂಕ್ತವಾಗಿದೆಯೋ ಇಲ್ವೋ ಮತ್ತು ಬೆಳೆಗಳಿಗೆ ಶಿಫಾರಸು ಮಾಡಿದ ಪ್ರಮಾಣದ ಪೋಷಕಾಂಶಗಳನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ನಾವು ತಿಳ್ಕೊಳ್ಬೇಕಾದ್ರೆ ಮಣ್ಣು ಪರೀಕ್ಷೆ ಅತ್ಯವಶ್ಯಕ. ಇದನ್ನು ನಾವು ಯಾರು ಮಾಡೋದಿಲ್ಲ. ರೈತರು ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ ಯಾರು ಮಾಡಿಸೋದಿಲ್ಲ. ದಯಮಾಡಿ ಆ ಮಣ್ಣು ಪರೀಕ್ಷೆನ ಮಾಡಿಸಿ ಮುಂದಿನ ಒಂದು ಬೇಸಾಯ ಕ್ರಮಗಳ ಹತ್ರ ನಾವು ಮಾಡಬೇಕಾಗತ್ತೆ. ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಮಣ್ಣಿನಲ್ಲಿ ಸಾವಯವದ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ನಾವು, ಅದರ ಪ್ರಮಾಣ ಎಷ್ಟಿದೆ ಅಂತ ಸಹಿತ ತಿಳ್ಕೋಬೇಕು ಅಂತಂದ್ರೂ ಮಣ್ಣು ಪರೀಕ್ಷೆ ಅಗತ್ಯ. ಯಾಕಂದರೆ ಮಣ್ಣಿನಲ್ಲಿ ಎಷ್ಟು ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಇರುತ್ತೆ ಅಷ್ಟು ನಮ್ಮ ಮಣ್ಣು ಫಲವತ್ತಾಗಿದೆ ಎಂದು ಅರ್ಥ. ಅದನ್ನು ತಿಳ್ಕೋಬೇಕು ಅಂತಂದರೆ ನಾವು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು. ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಪದಾರ್ಥಗಳನ್ನು ಬಳಸುವ ಅವಶ್ಯಕತೆ ಇದೆ. ಇನ್ನೂ ಒಂದು, ಈ ಮಣ್ಣು ಪರೀಕ್ಷೆ ಆದಮೇಲೆ ಬೆಳೆ ಬೆಳಿತೀವಿ, ಮೊದಲು ಈ ಸಾವಯವ ಗೊಬ್ಬರಗಳ ಬಳಕೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರದವರು, ಭಾರತ ಸರ್ಕಾರದವರು ಸಾವಯವ ಕೃಷಿಯತ್ತ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ. ಇದು ಯಾಕೆ ಇದು ಬಂತಂದರೆ, ಸಾವಯವ ಕೃಷಿ ಅನ್ನುವುದೇನು ಇದೇನು ಒಂದು ಹೊಸವಾದ ಪದ ಅಲ್ಲ. ಇದು ರೈತರು ಪುರಾತನ ಕಾಲದಿಂದಲೂ ಅಥವಾ ಯಾವಾಗ ವ್ಯವಸಾಯ ಉಳುಮೆ ಪ್ರಾರಂಭ ಮಾಡಿದನೋ ಅಂದಿನ ದಿನದಿಂದಲೂ ಸಹಿತ ಸಾವಯವ ಕೃಷಿಯನ್ನು ಮಾಡಿಕೊಳ್ತಾ ಬಂದಿದ್ದಾರೆ ರೈತರು. ಆದರೆ ಯಾವಾಗ ಈ ಸಾವಯವ ಗೊಬ್ಬರಗಳ ಅಥವಾ ಸಾವಯವ ಪದಾರ್ಥಗಳ ಲಭ್ಯತೆ ಕಡಿಮೆ ಆಯಿತು, ಜೊತೆಗೆ ಮಾರುಕಟ್ಟೆಯಲ್ಲಿ ರಾಸಾಯನಿಕ ಗೊಬ್ಬರ ಮಾರುಕಟ್ಟೆಗೆ ಬಂದ ನಂತರ ಸಾವಯವ ಗೊಬ್ಬರಗಳ ಬಳಕೆಯ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಈ ನಿಟ್ಟಿನಲ್ಲಿ ಅಂದರೆ ಮೊದಲು ರಾಸಾಯನಿಕ ಗೊಬ್ಬರಗಳು ಮಾರುಕಟ್ಟೆಗೆ ಬರುವುದಕ್ಕಿಂತ ಮುಂಚಿತವಾಗಿ ರೈತರು ಯಾವುದೇ ಬೆಳೆಯನ್ನು ಬೆಳೀಬೇಕಂದ್ರೆ ಸಾವಯವ ಪದಾರ್ಥಗಳನ್ನೇ ಬಳಸ್ತಿದ್ರು. ಉದಾಹರಣೆ ತಿಪ್ಪೆ ಗೊಬ್ಬರ ಹಾಕ್ತಾಯಿದ್ರು, ಕೋಳಿ ಗೊಬ್ಬರ ಹಾಕ್ತಾಯಿದ್ರು, ಕಾಂಪೋಸ್ಟ್ ಗೊಬ್ಬರ ಹಾಕ್ತಾಯಿದ್ರು, ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆದು ಅಲ್ಲೇ ಮುಗ್ಗೊಡಿತಾಯಿದ್ರು. ಬೆಳೆ ಕಟಾವು ಆದ ನಂತರ ಉಳಿದಂತಹ ದಂಟು ರವದಿ ಏನು ಉಳಿದಿರುತ್ತೆ ಅದನ್ನು ಭೂಮಿಯಲ್ಲಿನೇ ಅವರು ಮುಚ್ಚಿ ಹಾಕ್ತಾಯಿದ್ರು, ಭೂಮಿಯಲ್ಲಿನೇ ಅದನ್ನು ಒಳಗಡೆ ಇನ್ಕಾರ್ಪೊರೇಟ್ ಮಾಡ್ತಾಯಿದ್ರು. ಅಂದರೆ ಭೂಮಿ ಉಳುಮೆ ಮಾಡಿ ಅದನ್ನು ಭೂಮಿಯಲ್ಲಿನೇ ಸೇರಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ರು. ಯಾವಾಗ ಸಾಮಾನ್ಯವಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ಸೆಗಣಿ ಗೊಬ್ಬರ, ತಿಪ್ಪೆ ಗೊಬ್ಬರ ಏನು ಹೇಳ್ತೀವಿ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ರೈತರು ಬಳಸ್ತಾ ಇದ್ರು ಮುಂಚಿನಿಂದಲೂ. ಆದರೆ ಯಾವಾಗ ದನಕರಗಳ ಸಂಖ್ಯೆ ಕಡಿಮೆ ಆಯಿತು, ಈ ತಿಪ್ಪೆ ಗೊಬ್ಬರ ಅಥವಾ ಸೆಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ ಅದರ ಸಿಗುವ ಲಭ್ಯತೆ ಕಡಿಮೆ ಆದಾಗ ಏನಾಯಿತು, ರೈತರು ಎಲ್ಲರೂ ಆ ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಒಂದು ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯತಕ್ಕಂಥ ಒಂದು ರೂಢಿಯನ್ನು ಮಾಡಿಕೊಂಡಿದ್ದಾರೆ. ಇದನ್ನು ನಾವು ಆಧುನಿಕ ಕೃಷಿ, ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಹೆಚ್ಚಿನ ಇಳುವರಿಯನ್ನು ಪಡಿತಾ ಇದ್ದರು. ಆದರೆ ಈ ಆಧುನಿಕ ಕೃಷಿಯಲ್ಲಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಅದು ಮಣ್ಣಿನ ಮಾಲಿನ್ಯತೆ, ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಮತ್ತು ಕೀಟ ಮತ್ತು ರೋಗಗಳು ಏನು ಬೆಳೆಗಳಿಗೆ ಬರುತ್ತೆ ಅವುಗಳನ್ನು ನಿಯಂತ್ರಿಸುವಲ್ಲಿ ರಾಸಾಯನಿಕಗಳನ್ನು ಬಳಕೆ ಮಾಡಿದಾಗ ಏನಾಗಿದೆ, ಆ ಮಣ್ಣಿನ ಮಾಲಿನ್ಯತೆ ಆಗುತ್ತೆ, ನೀರಿನ ಮಾಲಿನ್ಯತೆ ಆಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳು ಗಿಡಗಳಲ್ಲಿ ಬಂದು ಅವು ಕಾಳುಗಳು ಅಥವಾ ಧಾನ್ಯಗಳಲ್ಲಿ ಬಂದು ಅವುಗಳನ್ನು ನಾವು ಸೇವನೆ ಮಾಡಿ ಅದರ ಒಂದು ಏನು ಮನುಷ್ಯರ ಆರೋಗ್ಯದ ಮೇಲೆ, ಪ್ರಾಣಿಗಳ ಆರೋಗ್ಯದ ಮೇಲೆ, ಮಣ್ಣಿನ ಆರೋಗ್ಯದ ಮೇಲೆ, ನೀರನ್ನು ಸಹಿತ ಒಂದು ಕಲುಷಿತಗೊಂಡು ಈ ಒಂದು ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಕೃಷಿಯಿಂದ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಈ ಒಂದು ಸಾವಯವ ಗೊಬ್ಬರಗಳ ಬಳಕೆಯತ್ತ ಒಂದು ಹೆಚ್ಚಿನ ಮಹತ್ವ ಕೊಡಬೇಕು. ಆದರೆ ಈ ಸಾವಯವ ಗೊಬ್ಬರ ಬಳಕೆಯಲ್ಲಿ ನಾವು ಬರೇ ತಿಪ್ಪೆ ಗೊಬ್ಬರ ಸಿಕ್ಕಿಲ್ಲ ನಮಗೆ, ಕೊಟ್ಟಿಗೆ ಗೊಬ್ಬರ ಸಿಕ್ಕಿಲ್ಲ ಅನ್ನೋದೊಂದೇ ಅಲ್ಲ, ಇದರಲ್ಲಿ ಸಾಕಷ್ಟು ಪರ್ಯಾಯ ಸಾವಯವ ಪದಾರ್ಥಗಳು ನಮಗೆ ಲಭ್ಯವಿದ್ದಾವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಯಾವ ಪ್ರದೇಶದಲ್ಲಿದ್ದೀವಿ, ಆ ಪ್ರದೇಶದಲ್ಲಿ ಯಾವ ಸಾವಯವ ಪದಾರ್ಥಗಳು ನಮಗೆ ಸಿಗುತ್ತೆ, ಆ ಪದಾರ್ಥಗಳನ್ನು ನಾವು ಭೂಮಿಯಲ್ಲಿ ಹಾಕೋದ್ರಿಂದ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಉದಾಹರಣೆಗೆ ತಿಪ್ಪೆ ಗೊಬ್ಬರ ಆದರೂ ಹಾಕ್ಬೋದು, ಅಥವಾ ನಮ್ಮಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆದ ನಂತರ ಕಸ ಸಿಗುತ್ತೆ, ಹುಲ್ಲು ಸಿಗುತ್ತೆ, ದಂಟುಗಳು ಸಿಗುತ್ತೆ, ರೌದಿ ಸಿಗುತ್ತೆ, ಕಸ ಕಡ್ಡಿಗಳನ್ನು ಸಿಗುತ್ತೆ, ಅವುಗಳನ್ನೆಲ್ಲ ಕೂಡಿಸಿಬಿಟ್ಟು ಒಂದು ಎರೆಹುಳು ಗೊಬ್ಬರ ತೊಟ್ಟಿ ಮಾಡಿಕೊಂಡು ಎರೆಹುಳು ಗೊಬ್ಬರ ಮಾಡ್ಕೋಬೋದು, ಅಥವಾ ಅದನ್ನು ಒಂದು ಕುಣಿಯಲ್ಲಿ ಮುಚ್ಚಿ ಹಾಕಿಬಿಟ್ಟು ಅದನ್ನು ಕಾಂಪೋಸ್ಟ್ ಗೊಬ್ಬರ ತಯಾರಿಸ್ಕೊಳ್ಬೋದು, ಅಥವಾ ನಮ್ಮ ಪ್ರದೇಶದಲ್ಲಿ ಕೋಳಿ ಫಾರಂಗಳು ಜಾಸ್ತಿ ಇದ್ದರೆ ಕೋಳಿ ಗೊಬ್ಬರವನ್ನಾದರೂ ಹಾಕ್ಬೋದು, ಅಥವಾ ನಮ್ಮ ಪ್ರದೇಶಗಳಲ್ಲಿ ಸಕ್ಕರೆ ಕಾರ್ಖಾನೆಗಳಿತ್ತಂದರೆ ಕಬ್ಬನ್ನು ಅರಿದ ನಂತರ ಏನು ಬರುತ್ತದೆ ಪ್ರೆಸ್ ಮಡ್ ಅಂತ ನಾವೇನು ಹೇಳ್ತೀವಿ ಅದನ್ನು ಸಹಿತ ನಾವು ಹೊಲಗಳಿಗೆ ಹಾಕ್ಬೋದು. ಇವು ಯಾವುದು ಹಾಕಿದರೂ ಸಹಿತ ಸಾವಯವ ಗೊಬ್ಬರ ಕೊಟ್ಟಂಗೆ, ಇಲ್ಲಾಂದರೆ ಕುರಿಗಳು ಸಾಕಷ್ಟು ತಂದರೆ ಕುರಿ ತರಿಸ್ತಾರೆ ರೈತರು. ಇದೆಲ್ಲ ಸಾಮಾನ್ಯವಾಗಿ ವಾಡಿಕೆಯಲ್ಲಿದೆ, ರೈತರೆಲ್ಲ ಮಾಡ್ಕೊಳ್ತಾ ಬಂದಿದ್ದಾರೆ, ಇದೇನು ಹೊಸದಲ್ಲ, ಮೊದಲಿಂದಲೂ ಮಾಡ್ಕೊಳ್ತಾ ಬಂದಿದ್ದಾರೆ. ನಾವೇನಂದರೆ ಸಗಣಿ ಗೊಬ್ಬರ ಒಂದೇ ಅಲ್ಲ, ಸಾವಯವ ಪದಾರ್ಥಗಳಲ್ಲಿ ನಮ್ಮ ಪ್ರದೇಶದಲ್ಲಿ ಯಾವ ಸಾವಯವ ಪದಾರ್ಥಗಳು ಸಿಗುತ್ತವೆ ಅವುಗಳನ್ನು ನಾವು ಭೂಮಿಗೆ ಹಾಕೋದು ಭಾಳ ಮುಖ್ಯ ಅಂತ ಹೇಳ್ತೀವಿ. ನನಗೆ ಇವು ಯಾವೂ ಸಿಕ್ಕಿಲ್ಲ, ನಮ್ಮ ಪ್ರದೇಶದಲ್ಲಿ ಯಾವ ಇಲ್ಲ ಅಂತಂದ್ರೂ ಈ ಹಸಿರೆಲೆ ಗೊಬ್ಬರದ ಗಿಡಗಳು ಅಂತ ಬರ್ತವೆ. ಸೆಣಬು, ಡೈಯಂಚ, ಪಿಳ್ಳೆ ಪೆಸರು ಅಂತ ಏನು ಹೇಳ್ತೀವಿ, ಅವುಗಳನ್ನು ಈ ಏಪ್ರಿಲ್ ಮೇ ತಿಂಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಏನು ಮಳೆಗಳು ಬರುತ್ತೆ, ನಾವು ಬೆಳೆಗಳನ್ನು ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಬೆಳೆಗಳ ಬೀಜಗಳನ್ನು ನಮ್ಮ ಭೂಮಿಯಲ್ಲಿ ಬಿತ್ತನೆ ಮಾಡಿ ಅಥವಾ ಚೆಲ್ಲಿಬಿಟ್ಟು ಆ ಬೆಳೆ ಒಂದು 30-40 ದಿವಸ ಆದಾಗ ಅದನ್ನು ಅಲ್ಲೇ ಮುಗ್ಗು ಹೊಡೆಯೋದು ಅಂತ ಹೇಳ್ತೀವಿ. ಅದನ್ನು ಮುಗ್ಗು ಹೊಡೆಯೋದ್ರಿಂದ ಏನಾಗುತ್ತೆ, ಸಾಕಷ್ಟು ಪ್ರಮಾಣದ ಸಾವಯವ ತಪ್ಪಲು ಸಾಕಷ್ಟು ಬರ್ತಾವೆ. ಒಂದು ಎಕರೆಗೆ ಏನಿಲ್ಲ ಅಂದರೆ, ನಾವು ಎಕರೆಗೆ ಒಂದು 10 ಕೆಜಿ ಬೀಜವನ್ನು ಬೆಳೆಸಿ ಡೈಯಂಚ ಅಥವಾ ಸೆಣಬನ್ನು ಬೆಳೆದ್ರೆ ಆ ಒಂದು ಎಕರೆಯ ಒಂದು ನಾವು ಏನು ಮುಗ್ಗು ಹೊಡೆಯೋ ಸಮಯದಲ್ಲಿ ಅದು ಕನಿಷ್ಠ ಪಕ್ಷ ಅಂದರೆ ಒಂದು 5 ಟನ್ನು ಪ್ರತಿ ಎಕರೆಗೆ ನಾವು ಎಲೆಗಳನ್ನು ಮತ್ತು ಕಾಂಡಗಳನ್ನು ಭೂಮಿಯಲ್ಲಿ ಹಾಕಿದಂಗಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಸಾವಯವ ಪದಾರ್ಥಗಳನ್ನು ಕೊಟ್ಟಂಗಾಗುತ್ತೆ. ಇದರದ್ದು ಇನ್ನೂ ಒಂದು ಅನುಕೂಲ ಅಥವಾ ಅಡ್ವಾಂಟೇಜ್ ಅಂತ ಏನಂತಂದರೆ, ಏನು ಈ ವಾತಾವರಣದಲ್ಲಿರತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ಭೂಮಿಗೆ ತರುವಂತಹ ಕೆಲಸ ಈ ಹಸಿರೆಲೆ ಗೊಬ್ಬರಗಳು ಮಾಡ್ತವೆ. ಅಂದರೆ ವಾತಾವರಣದಲ್ಲಿ 70% ಸಾರಜನಕ ಇರ್ತದೆ, ಭೂಮಿಯಲ್ಲಿ 200,000,000 ಸೂಕ್ಷ್ಮಾಣು ಜೀವಿಗಳಿರ್ತವೆ. ಆ ಸೂಕ್ಷ್ಮಾಣು ಜೀವಿಗಳು ಎರಡು ಜೊತೆಗೂಡಿ ಈ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಭೂಮಿಯಲ್ಲಿ ತರತಕ್ಕಂಥ ಕೆಲಸವನ್ನು ಮಾಡುತ್ತದೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಸಾವಯವ ಗೊಬ್ಬರಗಳನ್ನು ತಪ್ಪದೇ ಎಲ್ಲ ರೈತ ಬಾಂಧವರು ಬಳಸಬೇಕು ಅಂತ ಹೇಳ್ತೇನೆ. ಇದಾದ ನಂತರ ಮಣ್ಣು ಈಗ ಭೂಮಿ ತಯಾರಿಸೋದಾಯಿತು, ಮಣ್ಣು ಪರೀಕ್ಷೆ ಮಾಡೋದಾಯಿತು, ಸಾವಯವ ಗೊಬ್ಬರಗಳ ಬಳಕೆಯದಾಯಿತು. ಈಗ ನೆಕ್ಸ್ಟ್ ನಾವು ಯಾವ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಬೇಕು, ನಾವು ಈ ಪ್ರದೇಶಕ್ಕೆ ಸೂಕ್ತವಾದಂತಹ ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕು. ಆ ಬೆಳೆಯಲ್ಲಿ ತಳಿಗಳ ಆಯ್ಕೆ, ಏಕೆಂದರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೋಗ ಬರ್ತಾ ಇರ್ತದೆ, ಕೀಟಗಳು ಬರ್ತಾ ಇರ್ತವೆ. ಕೆಲವೊಂದು ಕೃಷಿ ವಿಶ್ವವಿದ್ಯಾಲಯದಿಂದ ಆ ಒಂದು ರೋಗ ಮತ್ತು ಕೀಟಗಳ ನಿರೋಧಕತೆಯನ್ನು ಹೊಂದಿರತಕ್ಕಂತಹ ತಳಿಗಳನ್ನು ಬಿಡುಗಡೆ ಮಾಡಿರ್ತಾರೆ. ಅಂತಹ ವಿಷಯವನ್ನು ಅಥವಾ ಮಾಹಿತಿಯನ್ನು ಸಂಗ್ರಹಿಸಿ ತಾವು ಬೆಳೆಯತಕ್ಕಂಥ ಬೆಳೆಯಲ್ಲಿ ಅಂತಹ ತಳಿಗಳು ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡಿ ಬಿತ್ತುವುದು ಸಹಿತ ಇದರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತದೆ. ಇದಾದ ನಂತರ ಬಿತ್ತನೆ ಸಮಯ, ಒಂದು ಸೂಕ್ತವಾದ ಸಮಯದಲ್ಲೇ ನಾವು ಬೆಳೆಯನ್ನು ಬಿತ್ತನೆ ಮಾಡಬೇಕಾಗತ್ತೆ. ಯಾಕಂದರೆ ಜೂನ್ ನಾವು ಹೇಳ್ತೇವೆ ಒಂದು ಹತ್ತಿಯನ್ನು ಬಿತ್ತಬೇಕಾದ್ರೆ ಜೂನ್ ಒಂದು ಸೂಕ್ತವಾದ ಸಮಯ, ಈ ಬೆಳೆಯನ್ನು ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಬೇಕು ಅಂತ ಒಂದು ಕೃಷಿ ವಿಷಯದಲ್ಲಿ ಶಿಫಾರಸಿದೆ. ಅದನ್ನು ನಾವು ಆಗಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಹೋದಾಗ ಏನಾಗುತ್ತೆ, ಆ ಬೆಳೆಗಳ ಮೇಲೆ ಬರತಕ್ಕಂಥ ರೋಗಗಳು, ಕೀಟಗಳು, ಅದರ ಇಳುವರಿ, ಅದರ ಬೆಳೆಗಳ ಬೆಳವಣಿಗೆ ಕುಂಠಿತವಾಗಿ ಇಳುವರಿ ಕಡಿಮೆ ಆಗುತ್ತೆ. ಆದ್ದರಿಂದ ಈ ಬೆಳೆಯ ಬಿತ್ತನೆ ಸಮಯ ಕೂಡ ಈ ಒಂದು ಬೇಸಾಯ ಕ್ರಮಗಳಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ತೇನೆ. ಇದರ ಜೊತೆಗೆ ಬಿತ್ತನೆ ಮಾಡೋದಕ್ಕಿಂತ ಒಂದು ಬೀಜೋಪಚಾರ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕಂದರೆ ಇದು ಒಂದು ಅತಿ ಕಡಿಮೆ ಖರ್ಚಿನ ಒಂದು ಬೇಸಾಯ ಕ್ರಮ ಅಂತ ಹೇಳ್ಬೋದು ಇದನ್ನು. ಯಾಕಂದರೆ ನಾವು ಬೀಜವನ್ನು ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಶಿಲೀಂಧ್ರ ನಾಶಕಗಳಿಂದ, ಫಂಜಿಸೈಡ್ಸ್ ಅಂತ ಹೇಳ್ತೇವೆ, ಮತ್ತು ಇನ್ಸೆಕ್ಟಿಸೈಡ್ಸ್ ಕೀಟನಾಶಕಗಳಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ಬೆಳೆಗೆ ಒಂದು ಏನು ಮೊದಲನೆಯ ಒಂದು 15-20 ದಿನಗಳವರೆಗೆ ಬರತಕ್ಕಂತಹ ರೋಗಗಳು, ಕೀಟಗಳನ್ನು ಅದು ಹತೋಟಿ ಮಾಡುವಲ್ಲಿ ನಾವು ನಿಯಂತ್ರಣ ಮಾಡಿದಂಗೆ ಆಗ್ತದೆ. ಒಂದು ವೇಳೆ ನಾವು ಬೀಜೋಪಚಾರ ಮಾಡದೇ ಇದ್ದಂಥ ಪಕ್ಷದಲ್ಲಿ ನಾವು ಬೆಳೆಗಳ ಬೆಳವಣಿಗೆ ಆದ ನಂತರ ಆ ರೋಗ ಮತ್ತು ಕೀಟಗಳ ನಿರ್ವಹಣೆಗೆ ನಾವು ಒಂದು ಬೆಳೆ ಉತ್ಪಾದನಾ ಖರ್ಚನ್ನು ನಾವು ಮಾಡಬೇಕಾದಂಥ ಪ್ರಸಂಗ ಬರ್ತದೆ. ಆ ನಿಟ್ಟಿನಲ್ಲಿ ಬೀಜೋಪಚಾರ ಮಾಡೋದು ಬಹಳ ಪ್ರಮುಖ. ಇದನ್ನು ಎಲ್ಲ ರೈತ ಬಾಂಧವರು ಮಾಡಬೇಕಂತ ಕೇಳ್ಕೊಳ್ತೇನೆ. ತದನಂತರ ನಾವು ಬಿತ್ತನೆ ಸಾಲಿನಿಂದ ಸಾಲಿಗೆ ಇಷ್ಟು ಅಂತರ ಇರಬೇಕು ಅಂತ ಹೇಳ್ತೇವೆ. ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಂದಾಗ ಪ್ರತಿಯೊಂದು ಬೆಳೆಗೂ ಸೂಕ್ತವಾದ ಸಾಲಿನ ಅಂತರ, ಗಿಡದಿಂದ ಗಿಡಕ್ಕೆ ಅಂತರ ಏನು ಶಿಫಾರಸು ಮಾಡಿದ್ದೀವಿ ಅದನ್ನು ತಪ್ಪದೇ ಮಾಡಬೇಕಾಗುತ್ತೆ. ಒಂದು ಉದಾಹರಣೆ ಸೂರ್ಯಕಾಂತಿಯಲ್ಲಿ ಹೇಳ್ತೀವಿ, ನಾವು ಕೂರಿಗೆಯಿಂದ ಬಿತ್ತಿದಾಗ ಗಿಡದಿಂದ ಗಿಡಕ್ಕೆ ನಾವು ಸಾಲಿನಿಂದ ಸಾಲಿಗೆ ಸೂರ್ಯಕಾಂತಿಯಲ್ಲಿ 60 ಸೆಂಟಿಮೀಟರ್ ಅಂದರೆ 2 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿ ಇರಬೇಕು ಅಂತ ಶಿಫಾರಸಿದೆ. ಆದರೆ ನಾವು ಒಂದೇ ಜಾಗದಲ್ಲಿ 3-4 ಗಿಡಗಳನ್ನು ಬಿದ್ದಾಗ ಅವುಗಳನ್ನು ತಿನ್ನಿಂಗ್ ಅಂತ ಹೇಳ್ತೀವಿ ನಾವು. ಒಂದೇ ಗಿಡ ಬಿಡದೇ ಇದ್ದಾಗ ಒಂದು ಆರೋಗ್ಯವಾದ ಸದೃಢವಾದ ಒಂದೇ ಗಿಡವನ್ನು ಬಿಡಬೇಕು. ಅದು ಬಿಡದೇ ಇದ್ದಾಗ ಏನಾಗುತ್ತೆ, 3-4 ಗಿಡಗಳು ಒಂದೇ ಜಾಗದಲ್ಲಿದ್ದಾಗ ಸ್ಥಳಕ್ಕೆ ನಾವು ಹಾಕಿದಂಥ ಪೋಷಕಾಂಶಗಳಿಗೆ, ಭೂಮಿಯಲ್ಲಿರತಕ್ಕಂತಹ ತೇವಾಂಶಕ್ಕೆ ಪೈಪೋಟಿಯಾಗಿ ಆ ಬೆಳೆಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಅದಕ್ಕೆ ಈ ನಿಟ್ಟಿನಲ್ಲಿ ನಾವು ಬೆಳೆಗೆ ಶಿಫಾರಸು ಮಾಡಿದ ಸೂಕ್ತವಾದ ಸಾಲಿನ ಅಂತರ ಮತ್ತು ಗಿಡದಿಂದ ಗಿಡಕ್ಕೆ ಶಿಫಾರಸು ಮಾಡಿದ ಅಂತರವನ್ನು ಸಹಿತ ನಾವು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇದರ ನಂತರ ಪೋಷಕಾಂಶಗಳ ನಿರ್ವಹಣೆ. ಈಗ ರೈತರು ಯಾವುದೇ ಒಂದು ಬೆಳೆಗೆ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನಷ್ಟೇ ಹಾಕಬೇಕು ಅಂತ ವೈಜ್ಞಾನಿಕವಾಗಿ ನಾವು ಕೃಷಿ ವಿಶ್ವವಿದ್ಯಾಲಯ ಶಿಫಾರಸು ಮಾಡಿರ್ತದೆ. ಆದರೆ ರೈತರು ಈ ನಿಟ್ಟಿನಲ್ಲಿ ಪೋಷಕಾಂಶಗಳನ್ನು ಕೊಡುವುದರಲ್ಲಿ ಅವರು ಈ ಒಂದು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಹಾಕಲ್ಲ, ಅದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡಲ್ಲ. ಒಂದು ವೇಳೆ ನಾವು ಪೋಷಕಾಂಶಗಳನ್ನು ಬಿತ್ತನೆ ಮಾಡಿದ ದಿವಸ ಶಿಫಾರಸು ಮಾಡಿದ ಶೇಕಡ 50% ಕೊಡಬೇಕು ಅಂತ ಕೃಷಿ ವಿಶ್ವವಿದ್ಯಾಲಯದವರು ಶಿಫಾರಸು ಮಾಡಿರ್ತೀವಿ. ಆದರೆ ನಾವು ಕೆಲವು ರೈತರು ಏನು ಮಾಡ್ತಾರೆ, ನಾವು ಹೆಚ್ಚಿನ ಪೋಷಕಾಂಶಗಳನ್ನು ಕೊಟ್ಟಾಗ ನಮಗೆ ಹೆಚ್ಚಿನ ಇಳುವರಿ ಬರುತ್ತದೆ ಅಂತ ಒಂದು ದೃಷ್ಟಿಕೋನದಿಂದ ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಭೂಮಿಗೆ ಹಾಕ್ತಾರೆ. ಆದರೆ ಬೆಳೆಗಳು ಆ ಬೆಳೆಗೆ ಅದರ ಬೆಳವಣಿಗೆಗೆ ಎಷ್ಟು ಪೋಷಕಾಂಶಗಳು ಬೇಕು ಅಷ್ಟನ್ನೇ ಬೆಳೆ ತೆಗೆದುಕೊಂಡು ಉಳಿದಿರೋದೇನಾಗುತ್ತೆ ಮಣ್ಣಿನಲ್ಲಿ ಏನಾಗುತ್ತೆ ಅದು ಪೋಲಾಗುತ್ತೆ, ಅಂದರೆ ಲೀಚಿಂಗ್ ಲಾಸಸ್ ಆಗ್ಬೋದು, ಜೊತೆಗೆ ಮಣ್ಣು ಸವಳಾಗೋದಕ್ಕೆ ಎಡೆ ಮಾಡಿಕೊಡ್ತದೆ. ಈಗ ಒಬ್ಬ ಮನುಷ್ಯ ಈ ಒಂದು ಉದಾಹರಣೆ ಹೇಳ್ಬೋದು, ಒಬ್ಬ ಮನುಷ್ಯ ಹೊಟ್ಟೆ ತುಂಬ ಊಟ ಮಾಡ್ಬೋದು, 4 ಚಪಾತಿ ತಿನ್ಬೋದು, ಒಬ್ರು 2 ಚಪಾತಿ ತಿನ್ಬೋದು, ಒಬ್ರು 5 ಚಪಾತಿ ತಿನ್ಬೋದು, 100 ಚಪಾತಿ ಇಟ್ಟರೆ ತಿನ್ನೋಕ್ಕಾಗಲ್ಲ. ಆ ದಿಶೆಯಲ್ಲಿ ಬೆಳೆಗಳಿಗೆ ನಾವು ಶಿಫಾರಸು ಮಾಡಿದ ಪ್ರಮಾಣದ ಅಷ್ಟೇ ಗೊಬ್ಬರಗಳನ್ನು ಕೊಡಬೇಕು. ಅತಿಯಾಗಿ ಬೆಳೆದಾಗ ಏನಾಗುತ್ತೆ, ಬೆಳೆ ಹಚ್ಚ ಹಸುರಾಗಿ ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿ ಬರ್ತದೆ. ಯಾವಾಗ ಅಂದರೆ ಓನ್ಲಿ ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತೀವಿ ನಾವು, ಅಲ್ಲಿ ಓನ್ಲಿ ವೆಜಿಟೇಟಿವ್ ಗ್ರೋತ್ ಬಂದುಬಿಟ್ಟು ಆ ರಿಪ್ರೊಡಕ್ಟಿವ್ ಗ್ರೋತ್ ಅಂದರೆ ಕಾಯಿಗಳ ಸಂಖ್ಯೆ ಆಗ್ಬೋದು, ಹೂವುಗಳ ಸಂಖ್ಯೆ ಆಗ್ಬೋದು, ಓನ್ಲಿ ಬೆಳವಣಿಗೆ ಅಷ್ಟೇ ಇರ್ತದೆ. ಈ ಕಾಯಿ ಮತ್ತು ಹೂವು ಮತ್ತು ಕಾಯಿಗಳ ಸಂಖ್ಯೆ ಕಡಿಮೆ ಆಗಿ ಏನಾಗುತ್ತೆ, ಇಳುವರಿಯ ಮೇಲೆ ದುಷ್ಪರಿಣಾಮ ಬೀರ್ತದೆ. ಜೊತೆಗೆ ಬೆಳೆಗೆ ಬರತಕ್ಕಂಥ ಕೀಟಗಳನ್ನು ಮತ್ತು ರೋಗಗಳನ್ನು ಅದು ಆಕರ್ಷಣೆ ಮಾಡ್ದಂಗೆ ಆಗುತ್ತೆ. ಚೆನ್ನಾಗಿ ಬೆಳೆದಾಗ ಏನಾಗುತ್ತೆ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಟ್ಟಾಗ ಬೆಳೆಗೆ ಬರತಕ್ಕಂಥ ರೋಗಗಳು ಮತ್ತು ಕೀಟಗಳು ಸಹಿತ ಜಾಸ್ತಿ ಆಗುತ್ತದೆ. ಈ ನಿಟ್ಟಿನಲ್ಲಿ ರೈತರು ಎಲ್ಲರೂ ಈ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಹಾಗೆ ನೀರಿನ ನಿರ್ವಹಣೆ, ಸೊ ನೀರಿನ ನಿರ್ವಹಣೆಯು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಬೆಳೆಗೆ ಶಿಫಾರಸು ಮಾಡಿದ ಪ್ರಮಾಣದ ಅಷ್ಟೇ ನೀರು ಕೊಡಬೇಕು. ಉದಾಹರಣೆ, ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಭತ್ತವನ್ನು ಬೆಳಿತೇವೆ, ನೆಲ್ ಅಂತ ಹೇಳ್ತೇವೆ ರೈತರು ಸಾಮಾನ್ಯವಾಗಿ. ಬಳ್ಳಾರಿ ಜಿಲ್ಲೆ ಅಥವಾ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆ ಎಲ್ಲ ಭತ್ತವನ್ನು ಬೆಳೀತಾರೆ. ನಮ್ಮ ಶಿಫಾರಸು ಇರೋದು ಭತ್ತಕ್ಕೆ ನೀರನ್ನು ಕೊಟ್ಟು 2 ಸೆಂಟಿಮೀಟ್ರು 3 ಸೆಂಟಿಮೀಟ್ರ್ ನೀರು ಕೊಟ್ಟು ಅದು ರಿಸೀಡ್ ಅದು ಇಳಿದ ಮೇಲೆ ನಾವು ಮತ್ತೆ ನೀರು ಕೊಡಬೇಕಂತಾಗುತ್ತೆ. ಆದರೆ ನಾವು ಈ ಒಂದು ಭಾಗದಲ್ಲಿ ಬೆಳೆಯುವ ರೈತರನ್ನು ಅಥವಾ ಭತ್ತದ ಜಮೀನುಗಳನ್ನು ನೋಡಿದಾಗ ಮಿನಿಮಮ್ ಒಂದು 5-10 ಸೆಂಟಿಮೀಟ್ರ್ವರೆಗೂ ನೀರು ನಿಂತಿರ್ತದೆ. ಅಂದರೆ ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕೊಟ್ಟಾಗ ಮಣ್ಣಿನ ಗುಣಧರ್ಮಗಳು ಕೆಡ್ತದೆ, ಬೆಳೆಗೆ ಬರತಕ್ಕಂಥ ರೋಗಗಳು ಕೀಟಗಳು ಜಾಸ್ತಿ ಆಗ್ತದೆ. ಜೊತೆಗೆ ಏನು ನೀರು ಏನಿದೆ, ಇದು ಒಂದು ನೈಸರ್ಗಿಕ ಸಂಪತ್ತು. ನಾವು 4 ಹೇಳ್ತೀವಿ, ಭೂ ಸಂಪತ್ತು, ಜಲ ಸಂಪತ್ತು, ಪ್ರಾಣಿ ಸಂಪತ್ತು, ಅರಣ್ಯ ಸಂಪತ್ತು. ಇವು ಎಲ್ಲಿ ನಾವು ತಯಾರಿಸಲಿಕ್ಕೆ ಸಾಧ್ಯ ಇಲ್ಲ, ಇವು ಪ್ರಕೃತಿ ನಮಗೆ ನೈಸರ್ಗಿಕ ಅಥವಾ ಪ್ರಕೃತಿಯು ನಮಗೆ ಕೊಟ್ಟಂತಹ ಕೊಡುಗೆಗಳು. ಇವುಗಳನ್ನು ನಾವು ಸಮರ್ಪಕವಾಗಿ ಬಳಸ್ಕೊಳ್ಳೋದು ಎಲ್ಲರ ಕರ್ತವ್ಯ ಇಂದಿನ ದಿನಗಳಲ್ಲಿ. ನೀರಿಂದ ಹೇಳಬೇಕಂದ್ರೆ ಭೂಮಿಯ 70% ಭಾಗ ನೀರಿನಿಂದ ಕೂಡಿದ್ರೂ ಅದರಲ್ಲಿ ನಮಗೆ ಒಳ್ಳೆಯ ನೀರು ಅಂದರೆ ಕುಡಿಲಿಕ್ಕಾಗ್ಬೋದು, ಬೆಳೆಗಳನ್ನು ಬೆಳಿಲಿಕ್ಕೆ ಆಗ್ಬೋದು, ಅದರ ಒಂದು ಶೇಕಡಾವಾರು ನೋಡಿದಾಗ ಬರೇ ಆ 70% ನೀರು ಏನಿದೆ ಅದರಲ್ಲಿ 98% ನೀರು ಸಮುದ್ರದ ನೀರು, ಉಪ್ಪು ನೀರು, ಅದು ಬಳಕೆಗೆ ಯೋಗ್ಯವಲ್ಲ. ಆದರೆ ಏನು ಉಳಿದಿರತಕ್ಕಂಥ 2% ನೀರು ಏನಿದೆ ಅದು ಒಳ್ಳೆಯ ನೀರು. ಅದನ್ನು ನಾವು ಎಷ್ಟು ಸಮರ್ಪಕವಾಗಿ ಬಳಸ್ಕೊಳ್ತಿದ್ದೀವಿ ಅಂತ ಇವತ್ತಿನ ದಿವಸ ನಾವು ಎಲ್ಲರೂ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಈಗ ಮೊದಲಲ್ಲಿ ಬೋರ್ಗಳಿದ್ದಿಲ್ಲ, ಬಾವಿಗಳಿದ್ದವು. ಸೊ ಈಗ ನಾವು 1,500 ಅಡಿ ಬೋರ್ಗಳನ್ನು ಹಾಕಿ ಆ ಭೂಮಿಯ ಅಂತರ್ಜಲವನ್ನು ಉಪಯೋಗಿಸಿ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಸೊ ಅಂಥದ್ರಲ್ಲಿ ನಾವು ಬೋರ್ ನೀರನ್ನು ಉಪಯೋಗಿಸಿ ಭತ್ತವನ್ನು ಬೆಳೆದಾಗ ಎಷ್ಟು ನೀರು ಪೋಲಾಗುತ್ತೆ? ಉದಾಹರಣೆಗೆ ಮತ್ತು ನಮಗೆ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೂ ಭತ್ತ ಬೆಳೆಯೋದಕ್ಕೂ ನಾವು ಒಂದು ಹೋಲಿಸಿ ನೋಡಿದಾಗ ಬರತಕ್ಕಂಥ ಲಾಭ ಅಷ್ಟೇ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು 1 ಎಕರೆ ಭತ್ತಕ್ಕೆ ಬೇಕಾಗುವಂಥ ನೀರಿನಲ್ಲಿ 4-5 ಎಕರೆ ಮೆಕ್ಕೆಜೋಳ ಅಥವಾ ಶೇಂಗಾ ಬೆಳೆಗಳನ್ನು ಸಹಿತ ಬೆಳಿಬೋದು. ಈ ನಿಟ್ಟಿನಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ನಾವು ಬೆಳೆಗಳಿಗೆ ಅವಶ್ಯಕತೆ ಇದ್ದಾಗ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಈ ಕಪ್ಪು ಜಮೀನಿನಲ್ಲಾದರೆ 20 ದಿವಸಕ್ಕೊಮ್ಮೆ ನೀರು ಕೊಟ್ಟರೆ ಆಯ್ತು. ಯಾವುದೇ ಬೆಳೆಗಳಾಗಲಿ, ಮೆಕ್ಕೆಜೋಳ ಬೆಳೀಲಿ ಅಥವಾ ಜೋಳ ಬೆಳೀರಿ, ಹತ್ತಿ ಬೆಳೀರಿ, 15-20 ದಿವಸಗಳಿಗೊಮ್ಮೆ ನೀರು ಕೊಟ್ಟರೆ ಸಾಕಾಗುತ್ತೆ. ಕೆಂಪು ಮಣ್ಣಿನಲ್ಲಿ ಆದರೆ 10-12 ದಿವಸಗಳಿಗೊಮ್ಮೆ ನೀರನ್ನು ಕೊಡಬೇಕಾಗುತ್ತೆ. ಅದು ಯಾವುದು ನಮಗೆ ಅಂದಾಜಿನ ರೈತರ ಒಂದು ಲೆಕ್ಕದಲ್ಲಿ ಹೇಳ್ತೀವಿ. ಇಲ್ಲ ಅಂದರೆ ಈ ಬೆಳೆಗಳಲ್ಲಿ ಕೆಲವೊಂದು ಸಂದಿಗ್ಧ ಹಂತಗಳು ಅಂತ ಬರ್ತದೆ. ಯಾವುದೇ ಬೆಳೆ ತಗೊಳ್ಳಿ, ಸಂದಿಗ್ಧ ಹಂತಗಳು 4 ಇರುತ್ತೆ. ಒಂದು ಬಿತ್ತನೆ ಸಮಯದಲ್ಲಿ, ಒಂದು ಬೆಳವಣಿಗೆ ಹಂತದಲ್ಲಿ, ಹೂವಾಡುವ ಸಮಯದಲ್ಲಿ, ಕಾಳು ಕಟ್ಟುವ ಅಥವಾ ಕಾಯಿಯಾಗುವ ಹಂತಗಳಲ್ಲಿ ನಾವು ನೀರನ್ನು ಕೊಟ್ಟಲ್ಲೇ ಆದರೆ ಒಂದು 4-5 ನೀರು ಕೊಟ್ಟರೆ ನಾವು ಒಂದು ಹೆಚ್ಚಿನ ಇಳುವರಿಯನ್ನು ಪಡಿಬೋದು, ಜೊತೆಗೆ ನೀರನ್ನು ಸಹಿತ ನಾವು ಉಳಿಸ್ದಂಗಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ನಾವು ನೀರಿನ ಒಂದು ಬಳಕೆಯ ಬಗ್ಗೆ ಅಥವಾ ನೀರಿನ ನಿರ್ವಹಣೆಯ ಬಗ್ಗೆ ಸಹಿತ ನಾವು ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು. ಇದ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇನ್ನು ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ತಳಿಗಳ ಬಗ್ಗೆ, ಕಳೆಗಳ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ. ಕಳೆಗಳನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತ, ಯಾಕಂದರೆ ಇರ್ತದೆ ಸರಿಯಾದ ಸಮಯದಲ್ಲಿ ನಾವು ಕಳೆಗಳನ್ನು ನಿರ್ವಹಣೆ ಮಾಡಬೇಕು. ಈ ಒಂದು ಥಂಬ್ ರೂಲ್ ಅಂತ ನಾವು ಹೇಳ್ತೇವೆ, ಕಳೆಗಳ ನಿರ್ವಹಣೆಯಲ್ಲಿ ಯಾವುದೇ ಒಂದು ಬೆಳೆ ಏನಿರ್ತದೆ ಅದರ ಅವಧಿಯ 1/3 33 ಭಾಗ, ಸಪೋಸ್ ಒಂದು ವೇಳೆ ಒಂದು ಬೆಳೆ ನಾವು ಬೆಳೆಯತಕ್ಕಂಥ ಬೆಳೆ 100 ದಿನದ ಅವಧಿಯದ್ದಾಗಿದ್ದರೆ ಮೊದಲ 30 ದಿನಗಳವರೆಗೆ ನಾವು ಏನು ಕಳೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ನಿಯಂತ್ರಣ ಮಾಡಿದ್ದೇ ಆದಲ್ಲಿ ಹೆಚ್ಚಿನ ಇಳುವರಿ ನಾವು ಪಡೀಲಿಕ್ಕೆ ಯಾವುದೇ ಒಂದು ಸಂದೇಹವಿಲ್ಲ. ಒಂದು ವೇಳೆ ನಾವು ಕಳೆಗಳ ನಿರ್ವಹಣೆಯನ್ನು ಸರಿಯಾದ ಸಮಯದಲ್ಲಿ ಮಾಡದೇ ಇದ್ದಲ್ಲಿ, ನೀವು ಮೊದಲೇ 100 ದಿನದ ಬೆಳೆಯಲ್ಲಿ ಮೊದಲನೇ 30 ದಿನ ನಾವು ಕಳೆಗಳನ್ನು ನಿರ್ವಹಣೆ ಮಾಡದೇ ಇದ್ದಲ್ಲಿ ಏನು ಬೆಳೆಯಲ್ಲಿ ಬರತಕ್ಕಂಥ ಇಳುವರಿಯಲ್ಲಿ 30%-90%ವರೆಗೂ ಇಳುವರಿ ಕಡಿಮೆಯಾದಂತಹ ನಿದರ್ಶನಗಳಿದ್ದಾವೆ ವಿವಿಧ ಬೆಳೆಗಳಲ್ಲಿ. ಸೊ ಈ ನಿಟ್ಟಿನಲ್ಲಿ ನಾವು ಕಳೆಗಳನ್ನು ಒಂದು ರಾಸಾಯನಿಕ ಕಳೆನಾಶಕಗಳನ್ನು ಬಳಸಿ ಅಥವಾ ಎಡೆ ಕುಂಟೆ ಓಡೋದು, ಅಂದರೆ ನಾವು ಏನು ಹೇಳ್ತೇವೆ ಕಳೆಗಳನ್ನು ನಿರ್ವಹಣೆ ಮಾಡೋದು 4, ಒಂದು ಕೆಮಿಕಲ್ ಯೂಸ್, ಬಯಾಲಾಜಿಕಲ್ ಕಂಟ್ರೋಲ್, ಮೆಕ್ಯಾನಿಕಲ್ ಕಂಟ್ರೋಲ್, ಆ ಥರ ಹೇಳ್ತೇವೆ ನಾವು. ಕಳೆಗಳನ್ನು ನಾವು ಸರಿಯಾದ ಸಮಯದಲ್ಲಿ ನಿರ್ವಹಣೆ ಮಾಡಬೇಕಂತ ಈ ನಿಟ್ಟಿನಲ್ಲಿ ಹೇಳ್ತೇನೆ. ಈಗ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಆಳುಗಳ ಕೊರತೆಯಿಂದ ನಮಗೆ ವಿವಿಧ ಬೆಳೆಗಳಲ್ಲಿ ಕಳೆನಾಶಕಗಳು ಲಭ್ಯವಿದ್ದಾವೆ. ಬಿತ್ತನೆ ಮಾಡದೇ ದಿವಸ ನಾವು ಕಳೆನಾಶಕಗಳನ್ನು ಬಳಸಿ ಕಳೆಗಳನ್ನು ನಿಯಂತ್ರಣ ಮಾಡ್ಬೋದು. ನಂತರ ಎಡೆ ಕುಂಟೆ ಹೊಡೆದು ಸಹಿತ ನಾವು ಕಳೆಗಳನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಸೊ ಈ ಕಳೆಗಳ ನಿರ್ವಹಣೆ ಸಹಿತ ಒಂದು ಈ ಬೆಳೆಗಳ ಬೇಸಾಯ ಕ್ರಮಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಇದಾದ ನಂತರ ಒಂದು ಸಮರ್ಪಕ ಕೀಟ ರೋಗಗಳ ನಿರ್ವಹಣೆ, ನಾವು ಮೊದಲು ಬೆಳೆಗೆ ಬಂದಿರೋದು ರೋಗನೋ ಕೀಟನೋ ಅಂತ ತಿಳ್ಕೊಂಡು ವಿಜ್ಞಾನಿಗಳನ್ನು ಸಂಪರ್ಕಿಸಿ ಯಾವ ಒಂದು ಸೂಕ್ತವಾದ ಕೀಟಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ರೋಗಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ನಾವು ತಿಳ್ಕೊಂಡು ಒಂದು ಸರಿಯಾದ ರೀತಿಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಮಾಡೋದು ಸಹಿತ ಒಂದು ಬೇಸಾಯ ಕ್ರಮಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇದಾದ ನಂತರ ಒಂದು ಬೆಳೆ ಪರಿವರ್ತನೆ, ಇದನ್ನು ನಾವು ಯಾರೂ ಮಾಡಲ್ಲ. ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ನೋಡಿದರೆ ಭತ್ತ ಬೆಳೆದಲ್ಲಿ ಭತ್ತ ಬೆಳೀತಾರೆ, ಹತ್ತಿ ಬೆಳೆದ ಜಾಗದಲ್ಲಿ ಮತ್ತೆ ಹತ್ತಿ ಬೆಳೀತಾರೆ, ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯೋ ಜಾಗದಲ್ಲಿ ಮತ್ತೆ ಮೆಣಸಿನಕಾಯಿ ಬೆಳೀತಾರೆ, ಶೇಂಗಾ ಬೆಳೆಯುವಲ್ಲಿ ಶೇಂಗಾ ಬೆಳೆಯನ್ನೇ ಬೆಳೀತಾರೆ. ಆದರೆ ಏನಾಗುತ್ತೆ ಆ ಸಮಯದಲ್ಲಿ ಬೆಳೆ ಪರಿವರ್ತನೆ ಮಾಡದಲ್ಲಿ ಒಂದೇ ಬೆಳೆಯನ್ನು ಸತತವಾಗಿ ಪ್ರತಿ ವರ್ಷನೂ ಅದನ್ನೇ ಬೆಳೀತಾ ಹೋದಾಗ ಬೆಳೆಗಳಿಗೆ ಬರತಕ್ಕಂಥ ರೋಗಗಳು ಕೀಟಗಳು ಎಲ್ಲವೂ ಹಾವಳಿ ಜಾಸ್ತಿಯಾಗಿ ಬೆಳೆಗಳ ಇಳುವರಿನೂ ಕಡಿಮೆಯಾಗುತ್ತೆ, ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸುತ್ತದೆ. ಈ ನಿಟ್ಟಿನಲ್ಲಿ ಏಕದಳ ಧಾನ್ಯಗಳ ನಂತರ ದ್ವಿದಳ ಧಾನ್ಯ ಬೆಳೆಗಳು ಮತ್ತು ಎಣ್ಣೆಕಾಳು ಬೆಳೆಗಳು, ಈ ರೀತಿಯಾಗಿ ಒಂದು ವರ್ಷ ಎಣ್ಣೆಕಾಳು ಬೆಳೆಗಳನ್ನು ಬೆಳೆದರೆ ಮುಂದಿನ ವರ್ಷ ಬೇಳೆಕಾಳು ಬೆಳೆಗಳನ್ನು ಅದರ ನಂತರ ಏಕದಳ ಧಾನ್ಯದ ಬೆಳೆಗಳನ್ನು ಬೆಳೆದರೆ ಒಂದು ಬೆಳೆ ಪರಿವರ್ತನೆ ಸಹಿತ ಮಾಡಿದಲ್ಲಿ ನಾವು ಒಂದು ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಅಂತ ಹೇಳ್ತಾ, ಇನ್ನೂ ಒಂದು ಅಂದರೆ ಇದರ ಬಗ್ಗೆ ಹೇಳಬೇಕಂದ್ರೆ ಸಮಗ್ರ ಕೃಷಿ ಪದ್ಧತಿ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದೇ ಬೆಳೆಯನ್ನು ಬೆಳ್ಕೊಳ್ತಾ ಹೋಗ್ತಾ ಇದ್ದೀವಿ. ನಾವು ಕೃಷಿಯ ಜೊತೆಗೆ ಕೃಷಿ ಸಂಬಂಧಿತ ಚಟುವಟಿಕೆಗಳಾದ ಈಗ ಹೈನುಗಾರಿಕೆ ಆಗ್ಬೋದು, ಕೋಳಿ ಸಾಕಾಣಿಕೆ ಆಗ್ಬೋದು, ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದು, ಅರಣ್ಯ ಬೆಳೆಗಳನ್ನು ಬೆಳೆಯುವುದು, ಮೇವಿನ ಬೆಳೆಗಳನ್ನು ಬೆಳೆಯುವುದು, ಅಂದರೆ ನಮ್ಮ ಕುರಿಗಳನ್ನು ಸಾಕಾಣಿಕೆ ಮಾಡುವುದು, ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂತಹ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ನಾವು ಕೃಷಿಯಲ್ಲೇ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಸೊ ನಮಗೆ ಏನಾಗುತ್ತೆ, ವರ್ಷ ಪೂರ್ತಿ ಆದಾಯ ಸಿಗುತ್ತೆ, ವರ್ಷ ಪೂರ್ತಿ ಕೆಲಸ ಸಿಗುತ್ತೆ, ಒಂದು ಕೃಷಿಯಲ್ಲಿ ಒಂದು ಸ್ಥಿರತೆ ಇರುತ್ತದೆ. ಎಲ್ಲವನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಅಥವಾ ಅನುಸರಿಸಿದ್ದೇ ಆದಲ್ಲಿ ನಾವು ಬೆಳೆಗಳಲ್ಲಿ ಒಂದು ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಅಂತ ಹೇಳ್ತಾ, ರೈತರು ಹೇಳಿದ ಎಲ್ಲ ಬೇಸಾಯ ಕ್ರಮಗಳನ್ನು ಸೂಕ್ತವಾಗಿ ಅನುಸರಿಸಿದಲ್ಲಿ ಹೆಚ್ಚಿನ ಇಳುವರಿ ಪಡೆಯುವಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಡಾಕ್ಟರ್, ಇದುವರೆಗೆ ಸಾಕಷ್ಟು ವಿಚಾರಗಳನ್ನು, ಬೆಳೆಗಳ ಸಮಗ್ರ ಬೇಸಾಯ ಕ್ರಮಗಳು, ಬೆಳೆಯುವ ಪೂರ್ವದಿಂದ ಹಿಡಿದು ಕಟಾವು ಮಾಡಿ ರಾಶಿ ಮನೆ ಕೊಂಡೊಯ್ಯುವವರೆಗೂ ವೈಜ್ಞಾನಿಕ ಹಿತದೃಷ್ಟಿಯಿಂದ ರೈತರು ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದಲ್ಲಿ ಖಂಡಿತವಾಗಿಯೂ ಕೂಡ ತಾವು ಹೇಳಿದಂತೆ ಅತಿ ಹೆಚ್ಚಿನ ಇಳುವರಿ ಆದಾಯವನ್ನು ಕೂಡ ಗಳಿಸ್ಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂಥ ಮಾಹಿತಿಯನ್ನು ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಬೆಳೆಗಳ ಸಮಗ್ರ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಜಿ ರವಿಶಂಕರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ. ಮೇವಿನ ಬೆಳೆಗಳು ಹೈನುಗಾರಿಕೆಯನ್ನ ಒಂದು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಾಗ ಮೇವಿನ ಬೆಳೆಗಳನ್ನ ಬೆಳೆಯೋದ್ರ ಕಡೆ ತನ್ನ ಗಮನವನ್ನ ಹರಿಸಿದ್ರೆ ನಾವು ಉತ್ತಮವಾದಂತಹ ಗುಣಮಟ್ಟದ ಮೇವಿನ ಬೆಳೆಗಳನ್ನ ಬೆಳೆದು ಜಾನುವಾರುಗಳಿಗೆ ತಿನ್ನಲು ಕೊಟ್ರೆ ಅವುಗಳ ಆರೋಗ್ಯ ಹೆಚ್ಚುತ್ತೆ, ಜೊತೆಯಲ್ಲಿ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ, ಹಾಲಿನ ಗುಣಮಟ್ಟ ಹೆಚ್ಚಾಗುತ್ತೆ, ಹಾಗೇನೆ ಅವುಗಳ ಸಂತಾನೋತ್ಪತ್ತಿಯ ಕ್ಷಮತೆ ಸಹ ಅಧಿಕಗೊಳ್ಳುತ್ತೆ. ಮೇವಿನ ಬೆಳೆಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರೈತರು ನೇಪಿಯರ್ ಅನ್ನ ಅದನ್ನ ಗವರ್ಮೆಂಟ್ ಹುಲ್ಲು ಅಂತ ಹೇಳಿ ರೈತರು ಹೇಳ್ತಾರೆ. ಅಕ್ರಿ ಬೊಮ್ಮನಹಳ್ಳಿ ಆ ಭಾಗದಲ್ಲೆಲ್ಲ ಮುಳ್ಸಜ್ಜೆ ಅಂತ ಹೇಳ್ತಾರೆ.

ಶಕ್ತಿ